ಮಣ್ಣಿನ ಸುಸ್ಥಿರ ಉತ್ಪಾದಕತೆಗೆ ಕಾರಣವಾದ ಅಂಶಗಳಲ್ಲಿ ಮಣ್ಣಿನಲ್ಲಿರುವ ಸಾವಯವ ಅಂಶ ತುಂಬ ಪ್ರಮುಖವಾದದ್ದು. ಹೆಚ್ಚಿನ ಉಷ್ಣಾಂಶ ಹಾಗೂ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದಾಗಿ ಸಾವಯವ ಇಂಗಾಲ ಮಣ್ಣಿನಲ್ಲಿ ಸುಸ್ಥಿರವಾಗಿ ಉಳಿಯದೆ ಇಂಗಾಲದ ಡೈಆಕ್ಸೈಡ್ ಉತ್ಕರ್ಷಣೆಗೊಳ್ಳುವುದರಿಂದ ಮಣ್ಣಲ್ಲಿ ಸಾವಯವ ಅಂಶ ಕಡಿಮೆಯಾಗುತ್ತೆ. ಸಾವಯವ ಗೊಬ್ಬರಗಳನ್ನು ನಿರ್ಲಕ್ಷಿಸಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸುತ್ತಿರುವುದರಿಂದ ಇಂದು ಮಣ್ಣು ಅನಾರೋಗ್ಯಕ್ಕೆ ತುತ್ತಾಗಿದೆ. ಸಸ್ಯ ಪೋಷಕಾಂಶಗಳನ್ನು ಬೆಳೆಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಅಥವಾ ಕಡಿಮೆ ಒದಗಿಸುವುದು ಸೂಕ್ತವಲ್ಲ. ಎಲ್ಲ 16 ಅವಶ್ಯಕ ಸಸ್ಯ ಪೋಷಕಾಂಶಗಳನ್ನು ಸಮತೋಲನ ಪ್ರಮಾಣದಲ್ಲಿ ಒದಗಿಸುವುದರಿಂದ ಮಣ್ಣಿನ ಆರೋಗ್ಯದ ಜೊತೆಗೆ ರೈತರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಸಾವಯವ ಅಂಶ ಮಣ್ಣಿನ ಕಣರಚನೆಯನ್ನು ಉತ್ತಮಪಡಿಸುವುದರಿಂದ ಮಣ್ಣಿನ ಭೌತಿಕ ಗುಣಧರ್ಮಗಳು ಉತ್ತಮಗೊಳ್ಳುತ್ತವೆ. ಮಣ್ಣಿನ ಗುಣಧರ್ಮಗಳನ್ನು ತಿಳಿಯಲು ಮಣ್ಣು ಪರೀಕ್ಷೆ ಅತ್ಯವಶ್ಯಕ. ಮಾದರಿ ಮಣ್ಣನ್ನು ಸಾಂಪ್ರದಾಯಿಕವಾಗಿ ಭೌತಿಕ, ರಾಸಾಯನಿಕ ಅಥವಾ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕವಾಗಿ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡುವ ಪದ್ಧತಿಯನ್ನು ಮಣ್ಣು ಪರೀಕ್ಷೆ ಎನ್ನುತ್ತೇವೆ. ಮಣ್ಣು ಪರೀಕ್ಷೆಯ ಮುಖ್ಯ ಉದ್ದೇಶಗಳು ಅಂತಂದರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಲಭ್ಯತೆ ಪ್ರಮಾಣವನ್ನು ತಿಳಿದುಕೊಳ್ಳೋದಿಕ್ಕೆ, ಬೆಳೆಗಳಿಗೆ ಬೇಕಾಗುವ ಗೊಬ್ಬರಗಳ ಪ್ರಮಾಣ ನಿರ್ಧಾರ ಮಾಡೋದಿಕ್ಕೆ, ಮಣ್ಣಿನಲ್ಲಿ ಹುಳಿ, ಸವಳು, ಕ್ಷಾರತೆಯ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ, ಮಣ್ಣಿನಲ್ಲಿಯ ಸಾವಯವ ಅಂಶದ ಪ್ರಮಾಣ ತಿಳಿಯೋದಿಕ್ಕೆ, ಮಣ್ಣಿನ ಸೂಕ್ತವಾದ ಬೆಳೆಗಳನ್ನು ನಿರ್ಧಾರ ಮಾಡೋದಿಕ್ಕೆ. ಮಣ್ಣು ಪರೀಕ್ಷೆಯಲ್ಲಿ ಮಣ್ಣಿನ ಮಾದರಿ ಸಂಗ್ರಹಣೆ ತುಂಬ ಪ್ರಮುಖವಾದ ಹಂತ. ಮಣ್ಣಿನ ಮಾದರಿಯು ವೈಜ್ಞಾನಿಕವಾಗಿರಬೇಕು ಮತ್ತು ಪರೀಕ್ಷಿಸಬೇಕಾಗಿರುವ ಪೂರ್ತಿ ಜಮೀನನ್ನು ಪ್ರತಿನಿಧಿಸಬೇಕು. ಇಲ್ಲವಾದರೆ ಮಣ್ಣು ಫಲಿತಾಂಶದ ಗುಣಮಟ್ಟ ಅನುಪಯುಕ್ತವಾಗುತ್ತದೆ. ಜಮೀನಿನ ರಸ್ತೆ, ಕಾಲುವೆ, ಬದುಗಳ ಪಕ್ಕ, ಗೊಬ್ಬರದ ಗುಂಡಿ ಮತ್ತು ಮರದ ಕೆಳಗೆ ಮಾದರಿಯನ್ನು ತೆಗೆಯಬಾರದು. ಜಮೀನಿಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ಯಾವುದೇ ಸಾವಯವ ಗೊಬ್ಬರವನ್ನು ಸೇರಿಸಿದ ನಂತರ ಮಾದರಿಗಳನ್ನು ತೆಗೆಯಬಾರದು. ಮಣ್ಣಿನ ಮಾದರಿಗಳನ್ನು ರಸಗೊಬ್ಬರದ ಚೀಲಗಳಲ್ಲಿ ಹಾಕಿಡಬಾರದು. ಬೆಳೆಯ ಸಾಲುಗಳಲ್ಲಿ ತೆಗೆಯಬಾರದು. ವ್ಯವಸಾಯದ ಬೆಳೆಗಳು, ತರಕಾರಿ ಬೆಳೆಗಳು ಇವುಗಳ ಸಾಲುಗಳ ಮಧ್ಯಭಾಗದಲ್ಲಿ ಹಾಗೂ ಹಣ್ಣಿನ ಮತ್ತು ತೋಟದ ಬೆಳೆಗಳಾದಲ್ಲಿ ಮರದ ಕಾಂಡ ಮತ್ತು ಮರದ ಹೊರಪರದಿಯ ಮಧ್ಯಭಾಗದಲ್ಲಿ ಮಾದರಿಯನ್ನು ತೆಗೆಯಬೇಕು. ತೇವಾಂಶ ಇರುವಂಥ ಮಾದರಿಯನ್ನು ನೆರಳಿನಲ್ಲಿ ಒಣಗಿಸಬೇಕು. ಲಘು ಪೋಷಕಾಂಶಗಳ ವಿಶ್ಲೇಷಣೆಗಾಗಿ ಮಣ್ಣು ಮಾದರಿಗಳನ್ನು ಸಂಗ್ರಹಿಸುವಾಗ ಲೋಹಗಳ ಕಲಬೆರಕೆ ಆಗದಂತೆ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಅಥವಾ ಮರದ ಉಪಕರಣ ಬಳಸಬೇಕು. ಗುದ್ದಲೆಯಿಂದ ವಿ ಆಕಾರದ ಗುಂಡಿಯನ್ನು ಮಾಡಿ ಶಿಫಾರಸು ಮಾಡಿದ ಆಳದವರೆಗೆ ತೆಗೆದು ಗುಂಡಿಯಲ್ಲಿರುವ ಮಣ್ಣನ್ನು ಹೊರಗಡೆ ತೆಗೆದುಹಾಕಬೇಕು. ಗುಂಡಿಯ ಒಂದು ಪಕ್ಕದಲ್ಲಿ 2 ಅಂಗುಲ ದಪ್ಪದ ಮಣ್ಣಿನ ಪದರವನ್ನು ಮೇಲಿನಿಂದ ಗುಂಡಿಯ ತಳಭಾಗದವರೆಗೂ ಕತ್ತರಿಸಿ ತೆಗೆಯಬೇಕು. ವ್ಯವಸಾಯದ ಮತ್ತು ಹೂ, ತರಕಾರಿ ಹಾಗೂ ಔಷಧೀಯ ಮತ್ತು ಸುಗಂಧ ಬೆಳೆಗಳಾಗಿದ್ದಲ್ಲಿ 9 ಅಂಗುಲ ಆಳದವರೆಗೆ, ಹಣ್ಣು ಮತ್ತು ತೋಟದ ಬೆಳೆಗಳಾಗಿದ್ದಲ್ಲಿ 12 ಅಂಗುಲ ಅಥವಾ 13-24 ಅಂಗುಲ ಮತ್ತು 25-36 ಅಂಗುಲಗಳಲ್ಲಿ ಬೇರೆ ಬೇರೆಯಾಗಿ ಭಾಗ ಮಾಡಿ ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಸಂಗ್ರಹಿಸಿದ ಮಣ್ಣಿನ ಮಾದರಿಯನ್ನು 7-8 ಅಂಗುಲ ಉದ್ದ ಮತ್ತು 4 ಅಂಗುಲ ಅಗಲದ ಪ್ಲಾಸ್ಟಿಕ್ ಬಟ್ಟೆ ಚೀಲದಲ್ಲಿ ತುಂಬಿ ಚೀಲದೊಳಗೆ ಎಲ್ಲ ವಿವರಗಳನ್ನು ಒಳಗೊಂಡ ಗುರುತಿನ ಚೀಟಿಯನ್ನು ಇಡಬೇಕು. ಇಲ್ಲಿಯ ತನಕ ಕೃಷಿ ವಾರ್ತೆ ಕೇಳಿದರೆ. ಕೃಷಿರಂಗ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಧಾರವಾಡ, ಸಮಯ 7 ಗಂಟೆಯಾಗುತ್ತಿದೆ. ಇದೀಗ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ಪ್ರಸ್ತುತಿ ಕುಮಾರಿ ವನಿತಾ ಬಸಾಪುರ್, ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಡೆಸಿಕೊಡಲಿದ್ದಾರೆ ಹೊಸಪೇಟೆ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿನಿ ವನಿತಾ ಬಸಾಪುರ್. ನಮಸ್ತೆ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಧುನಿಕತೆ ಎಂಬ ವಿಷಯವನ್ನ ಹೊತ್ತು ತಂದಿದ್ದೀನಿ. ನಾನು ಅಂದ್ರೆ ನಿಮ್ಮ ಪ್ರೀತಿಯ ವನಿತಾ ಬಸಾಪುರ್. ನಾವೆಲ್ಲ ಈಗ ಆಧುನಿಕ ಪ್ರಪಂಚದಲ್ಲೇ ಇದ್ದೀವಲ್ವಾ. ಆಧುನಿಕತೆ ಅನ್ನೋದು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಈಗ ತಾನೇ ನೀವೇ ಕೇಳಿದ್ರಿ ನಮಸ್ತೆ ಅಂತ ನಾನು ಕನ್ನಡದಲ್ಲಿ ಹೇಳಿದ್ರೆ ಹಾಯ್ ಫ್ರೆಂಡ್ಸ್ ಅಂತ ಬೇರೆ ಭಾಷೆಲೇ ಹೇಳಿದೆ. ಪ್ರತಿಯೊಬ್ಬರಿಗೂ ಹೊಸತನ ಅನ್ನೋದು ಇರಬೇಕು. ನಮ್ಮ ಮನಸ್ಸು ಕೂಡ ಹೊಸತನಕ್ಕೆ ತುಡಿತಾ ಇರಬೇಕು. ಈ ಆಧುನಿಕತೆ ಅಂದ ತಕ್ಷಣ ಹಳೇದನ್ನ ಮರಿಬೇಕು ಅಂತ ಅಲ್ಲ.

ವಿಳಾಸವಿಲ್ಲದೆ. ಬೇಲಿಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ, ಕತ್ತಲಾಚೆ ಏನಿದೆ ತಿಳಿಯದೆ ನುಕ್ಕುವ ಈ ತಯಾರಿ, ಬೆಳಕು ಕಾಣ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ, ಸಂಚಾರ ಕಾಣ ದೂರಿಗೆ ಅಲೆ ನಮ್ಮ ಜೀವನ ಶೈಲಿಯಲ್ಲಿ ಆಧುನಿಕತೆಯಿಂದಾಗಿ ಬಹಳಷ್ಟು ಬದಲಾವಣೆಯಾಗಿದೆ. ಇದೀಗ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಅಮ್ಮ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ಹೊರಗಡೆ ಕಸ ಬೆಳೆದು ನೀರು ಹಾಕಿ ಸಾರಿಸಿ ಗುಡಿಸಿ ರಂಗೋಲೆ ಹಾಕಿ ಹೊಸ್ತಿಲ್ ಪೂಜೆ ಮಾಡಿ ಅದಾದ ನಂತರ ಸ್ನಾನ ಮಾಡಿ ಮುಂದಿನ ಕಾರ್ಯ ಮಾಡ್ತಿದ್ರು. ಅದೇ ಉಳಿದ ಸದಸ್ಯರೆಲ್ಲರೂ ಕೂಡ ಬೇಗ ಎದ್ದು ದಿನ ಕಾರ್ಯ ಮುಗಿಸಿ ಯೋಗ ಧ್ಯಾನ ಅಂತೆಲ್ಲ ಮಾಡಿ ತಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೋತಿದ್ರು. ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಮನೆಮದ್ದು ತಯಾರಿಸ್ತಿದ್ರು. ಯೋಗಾಸನ ವ್ಯಾಯಾಮ ಧ್ಯಾನವು ಆರೋಗ್ಯವನ್ನು ಕಾಪಾಡುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಆದರೆ ಈಗಿನ ಆಧುನಿಕ ಹೊಸದಾದ ಬದಲಾಗುತ್ತಿರುವ ಪ್ರಪಂಚದಲ್ಲಿ ನಾವು ಹೇಳೋದು ಸೂರ್ಯ ಹುಟ್ಟಿದ ಮೇಲೇನೆ, ನಮ್ಮ ದಿನಚರಿನೂ ನಾವು ಸರಿಯಾಗಿ ಮಾಡಲ್ಲ. ನಮ್ಮ ದೈನಂದಿನ ದಿನಚರಿಯಲ್ಲಿ ನಾವು ಎಲ್ಲ ಕೆಲಸನೂ ಮೊಬೈಲ್ ನೋಡ್ತಾನೆ ಮಾಡ್ತೀವಿ. ಇನ್ನು ಯೋಗ ಧ್ಯಾನ ಇದು ಗುಬ್ಬಚ್ಚಿಗಳ ಹಾಗೆ ಅಳಿವಿನ ಅಂಚಿನಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಚಿಗುರೊಡೆದಿದೆ ಅಂತಾನೂ ಹೇಳ್ಬೋದು. ಈ ಬದಲಾಗುತ್ತಿರುವ ಹೊಸದಾದ ಹೊಸತಾದ ಅಭಿವೃದ್ಧಿ ಹೊಂದಿ ವಿನಾಶದೆಡೆಗೆ ಹೋಗುತ್ತಿರುವ ಆಧುನಿಕತೆಯಲ್ಲಿ ನಮ್ಮ ಜೀವನ ಶೈಲಿಯು ಹೇಗಿದೆ ಅಂದರೆ, ಲೈಫ್ ಈಸ್ ಆನ್ಲೈನ್, ಲವ್ ಈಸ್ ಆಫ್ಲೈನ್, ವರ್ಕ್ ಈಸ್ ಪೆಂಡಿಂಗ್, ಏಜ್ ಈಸ್ ಅಪ್ಡೇಟಿಂಗ್, ಪ್ರಾಬ್ಲಮ್ ಈಸ್ ಇನ್ ಕಮಿಂಗ್, ಮನಿ ಈಸ್ ಔಟ್ ಗೋಯಿಂಗ್, ಹ್ಯಾಪಿನೆಸ್ ಈಸ್ ಡೌನ್ಲೋಡಿಂಗ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಲೈಫ್ ಇಸ್ ಸೋ ಬ್ಯೂಟಿಫುಲ್, ಅದನ್ನ ಆಚರಿಸು, ಮುಂದೆ Oh,